ಮನುಷ್ಯನ ಅನಾದರ ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ. ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ. ಹಕ್ಕಿ ಪಕ್ಕಿ ರೆಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕೂಗಿ. ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ. ಹಕ್ಕಿಯೊಂದು ಹಾರಿ ಬಂದು ನನ್ನ ಎದೆಯೊಳವಿತ್ತುಕೊಂಡು, ಹಕ್ಕಿಯೊಂದು ಹಾರಿ ಬಂದು ನನ್ನ ಎದೆಯೊಳವಿತ್ತುಕೊಂಡು. ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ, ಕ್ರಿಮಿನಾಶಕಗಳು, ಇವು ಪಕ್ಷಿ ಸಂತತಿಯ ಶತ್ರುಗಳು. ಹೂ ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ. ಪಕ್ಷಿಗಳ ಸಂರಕ್ಷಣೆ ಮನುಕುಲದ ಹೊಣೆ. ರೈತ ಬಾಂಧವರೇ, ಈಗ ಬೇಸಿಗೆ ಕಾಲದಲ್ಲಿ ಮಕ್ಕಳ ಕಾಳಜಿಯನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋ ವಿಷಯವಾಗಿ ಮಾಹಿತಿ ನೀಡ್ತಾ ಇದ್ದಾರೆ ಆಹಾರ ತಜ್ಞರಾದ ಡಾಕ್ಟರ್ ಶಿಲ್ಪಾ ಅವರು. ಕೇಳುಗರಿಗೆಲ್ಲ ನಮಸ್ಕಾರ. ನಾನು ಡಾಕ್ಟರ್ ಶಿಲ್ಪಾ ಹೆಚ್, ಗೃಹ ವಿಜ್ಞಾನಿ, ICAR ಕೃಷಿ ವಿಜ್ಞಾನ ಕೇಂದ್ರ, ಹಗರಿ, ಬಳ್ಳಾರಿ ಜಿಲ್ಲೆ. ಇವತ್ತಿನ ವಿಷಯ, ಬೇಸಿಗೆಯಲ್ಲಿ ನಾವು ಯಾವ ರೀತಿ ನಾವು ಆಹಾರ ತಿಂದ್ರೆ ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ಮಾಹಿತಿನ ನಾನು ಇವತ್ತು ತಮ್ಮ ಹತ್ರ ಹಂಚ್ಕೋಬೇಕು ಅಂತ ಇದ್ದೀನಿ. ಮಾರ್ಚ್ ಏಪ್ರಿಲ್ ಬಂತಂದ್ರೆ ಮದುವೆಗಳ ಸೀಸನ್ ಬೇರೆ. ಈ ಮಕ್ಕಳಿಗೆ ನಾವು ಚೆನ್ನಾಗಿ ಕಾಣಲಿ ಅಂಥೇಳಿ ನಮಗೆ ತಿಳಿದು ಬಟ್ಟೆಯನ್ನು ಹಾಕ್ತೀವಿ, ಹಾಗೆ ಹೊರಗಡೆ ಕರ್ಕೊಂಡೋಗಿ ಅದು ಇದು ಎಲ್ಲ ತಿನ್ನಿಸೋದು ಎಲ್ಲ ಮಾಡ್ತೀವಿ. ಆದರೆ ನಾವು ಈ ಬೇಸಿಗೆ ಬಂದಾಗ ಆ ಮಕ್ಕಳಿಗೆ ಏನು ಅವರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಕೊಡೋದಿಲ್ಲ. ಹೀಗಾಗಿ ನಾವು ಆಹಾರದ ಬಗ್ಗೆ ಹಾಗೇನೆ ಅವರ ಉಡುಪುಗಳ ಬಗ್ಗೆ ನಾವು ಬಹಳ ಕಾಳಜಿ ವಹಿಸಬೇಕಾಗುತ್ತೆ. ಅಂದಾಗ ಮಾತ್ರ ಮಕ್ಕಳು ನಮಗೆ ಕಿರಿಕಿರಿ ಮಾಡೋದಿಲ್ಲ, ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಹೀಗಾಗಿ ನಾವು ಅವರ ಮೊದಲೇದ್ದು ಆಹಾರ ಅಂತ ವಿಷಯಕ್ಕೆ ಬಂದಾಗ ಅವರಿಗೆ ನಾವು ಬೇಸಿಗೆಗೆ ತಕ್ಕಂಥ ಆಹಾರ ಅಂದರೆ ಹೆಚ್ಚಿಗೆ ಪ್ರಮಾಣದ ನೀರಿನಂಥ ಆಹಾರನ ಕೊಡೋದ್ರಿಂದ ದ್ರವರೂಪದ ಆಹಾರ ಅಂದ ತಕ್ಷಣ ಚೆನ್ನಾಗಿ ಅವರಿಗೆ ಹಣ್ಣುಗಳನ್ನು ತಿನ್ನಿಸೋದಿರಲಿ. ಹಣ್ಣುಗಳು ಅದರಲ್ಲೂ ನಾವು ನಮ್ಮ ನೈಸರ್ಗಿಕವಾಗಿಯೇ ಈಗ ಬೇಸಿಗೆಯಲ್ಲಿ ನಮಗೆ ದೊರೆತಕ್ಕಂಥ ಹಣ್ಣುಗಳಾದಂಥ ಕಲ್ಲಂಗಡಿ ಹಣ್ಣಿರ್ಬೋದು, ದ್ರಾಕ್ಷಿ ಹಣ್ಣಿರ್ಬೋದು, ಇವೆಲ್ಲ ನೋಡಿ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ನಮಗೆ ಲಭ್ಯ ಆಗ್ತಾ ಇದೆ. ಅಂದರೆ ಬೇಸಿಗೆಗೆ ನಾವು ನೀರಿರುವಂಥ ಆಹಾರ ಚೆನ್ನಾಗಿ ತಿನ್ನಬೇಕು ಅನ್ನೋ ಉದ್ದೇಶದಿಂದ ನಮಗೆ ನಿಸರ್ಗನೇ ಕೊಟ್ಟಿರುವಂಥ ಆಹಾರಗಳು ಅಂತ ಹೇಳ್ಬೋದು. ಅವುಗಳನ್ನು ಹೆಚ್ಚಿಗೆ ಮಕ್ಕಳಿಗೆ ತಿನ್ನಿಸೋದಿರ್ಬೋದು, ಎಳೆನೀರನ್ನು ಕುಡಿಸೋದಿರ್ಬೋದು, ಹಾಗೆ ಸೌತೆಕಾಯಿ ತಿನ್ನಿಸೋದಿರ್ಬೋದು, ನಿಂಬೆ ಜ್ಯೂಸನ್ನು ಕುಡಿಸೋದಿರ್ಬೋದು, ಈ ರೀತಿ ಎಲ್ಲವನ್ನ ನಾವು ಮೇಲಿನ ಮೇಲೆ ಮಾಡ್ತಾ ಇದ್ರೆ ಮಕ್ಕಳಲ್ಲಿ ನಿರ್ಜಲೀಕರಣ ಆಗೋದಿಲ್ಲ. ಹೆಚ್ಚಾನ ಹೆಚ್ಚು ರೋಗಗಳು ನಮಗೆ ನಿರ್ಜಲೀಕರಣ ಆಗೋದ್ರಿಂದ ದೇಹಕ್ಕೆ ಬರುತ್ತೆ. ಕೆಲವು ಸಣ್ಣ ಮಕ್ಕಳಾದರೆ ಹೇಳ್ಕೊಳ್ಳೋದಕ್ಕೆ ಅವಕ್ಕೆ ಬಾಯಿ ಇರೋದಿಲ್ಲ, ಅವಕ್ಕೆ ನೀರು ನಮಗೆ ಬೇಕು ಅಂತಲೂ ಹೇಳೋಕ್ಕಾಗೋದಿಲ್ಲ, ಕಿರಿಕಿರಿ ಮಾಡ್ತಾ ಇರುತ್ತೆ. ಕಿರಿಕಿರಿ ಮಾಡಿದಾಗ ನಾವು ಏನೋ ಆಗಿದೆ ಅಂತ ಅರ್ಥ ಮಾಡ್ಕೊತೀವಿ. ಆದರೆ ಅವುಗಳಿಗೆ ನಾವು ನೀರನ್ನು ಮೇಲಿಂದ ಮೇಲೆ ಕುಡಿಸ್ತಾ ಇರೋದು ಭಾಳ ಒಂದು ಒಳ್ಳೆಯ ಒಂದು ಕೆಲಸ ಅಂತ ಹೇಳ್ಬೋದು. ಬೇಸಿಗೆ ಅಂದ ತಕ್ಷಣ ಈ ಬಡೆ ಸೊಪ್ಪು, ಜೀರಿಗೆ, ಪುದೀನ ಹಾಕೋದು ಅದು ಒಳ್ಳೆಯ ಅಭ್ಯಾಸನೇ. ಜೊತೆ ಜೊತೆಗೆ ಕೆಲವೊಬ್ಬರು ಏನು ಮಾಡ್ತಾರೆ, ಅತೀ ತಂಪಾಗಿರುವಂಥ ನೀರನ್ನು ಕುಡಿತಾರೆ. ಅಂದರೆ ಫ್ರಿಜ್ಗಳಲ್ಲಿ ಇಟ್ಬಿಟ್ಟು ಅತೀ ತಂಪಾಗಿ ಅಥವಾ ಮೇಲೆ ಫ್ರೀಸರಲ್ಲಿ ಇಡ್ತಾರೆ, ಅತಿ ಶೀತಲವಾಗಿ ಅದನ್ನು ಮಾಡ್ಕೊಂಡ್ಬಿಟ್ಟು ಕುಡಿತಾರೆ. ಅದು ಬಹಳ ತಪ್ಪು ಅಂತ ಹೇಳ್ಬೋದು. ತೊಂದರೆ ಏನಾಗುತ್ತೆ ಅಂತಂದರೆ, ನಾವು ಅತಿ ತಣ್ಣಗಿರೋ ನೀರು ಕುಡಿಯೋದಕ್ಕೂ ಬರೀ ತಣ್ಣಗಿರೋಂಥ ನೀರು ಕುಡಿಯೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಬರೀ ತಣ್ಣಗಿರೋ ನೀರು ಆದರೆ ನಾವು ಜಾಸ್ತಿ ನೀರನ್ನು ಕುಡಿಬಹುದು. ಅತಿ ತಣ್ಣಗಿರೋ ನೀರನ್ನು ಕುಡಿದಾಗ ನಮಗೆ ಅಷ್ಟೊಂದು ಬಹಳ ಕಡಿಮೆ ಒಂದು ಕ್ವಾಂಟಿಟಿನ ನಾವು ಕುಡಿಬೇಕಾಗತ್ತೆ. ಯಾಕಂದ್ರೆ ಬಹಳ ತಣ್ಣಗಿರೋದ್ರಿಂದ ನಾವು ಜಾಸ್ತಿ ನೀರನ್ನು ಕುಡಿಯೋಕ್ಕಾಗೋದಿಲ್ಲ.

ನಮ್ಮ ದೇಹಕ್ಕೆ ಅಂದರೆ ಅಡಲ್ಟ್ಸ್ ಏನಂತೀವಲ್ಲ ನಾವು ವಯಸ್ಕರು, ನಮ್ಮ ದೇಹಕ್ಕೆ ಬೇಕಾದಂಥ ಪೋಷಕಾಂಶಗಳು ಅದರಲ್ಲಿ ಕ್ಯಾಲೋರೀಸ್ ಅಂತ ಹೇಳ್ತೀವಿ ನಾವು, ಆ ಕ್ಯಾಲೋರೀಸ್ ಶಕ್ತಿಯ ಪ್ರಮಾಣ 2000 ಚಿಲ್ಲರೆಯಷ್ಟು ನಾವು ಬೇಕಾಗುತ್ತೆ ನಮ್ಮ ಒಬ್ಬ ಮನುಷ್ಯನಿಗೆ, ಆರೋಗ್ಯವಂತ ಮನುಷ್ಯನಿಗೆ. ಆ ಒಂದು ಕ್ಯಾಲೋರಿಗೆ ಸಮನಾಗಿ 1 ml ಅಂತ ಹೇಳ್ತೀವಿ. ಅಂದರೆ ನಾವು 2000 ಕ್ಯಾಲೋರಿ ನಮ್ಮ ದೇಹಕ್ಕೆ ಬೇಕಂದರೆ 2 ಲೀಟರ್ + 500 ml ಅಂದರೆ 2.5 ಲೀಟ್ರಷ್ಟು ನೀರು ನಮಗೆ ಸಾಕು. ಆದರೆ ನಾವು ಇರೋದು ಬಿಸಿಲಿನಾಡಲ್ಲಿ, ಹೀಗಾಗಿ ನಮ್ಮ ದೇಹದಿಂದ ನೀರಿನ ಪ್ರಮಾಣ ಹೆಚ್ಚಿಗೆ ಹೋಗ್ತಾ ಇರುತ್ತೆ. ಯಾಕಂದರೆ ನಾವು ಬೆವರು ಜಾಸ್ತಿ ಬರುತ್ತೆ, ಹಾಗಾಗಿ 1-2 ಲೀಟರ್ ಹೆಚ್ಚಿಗೆ ತಗೊಂಡ್ರೂ ನಮಗೆ ಒಳ್ಳೆಯದೇ ಅಂತ ಹೇಳ್ಬೋದು. ಮಕ್ಕಳಿಗೂ ಅಷ್ಟೇ, ಅವರ ದೇಹ ತೂಕಕ್ಕೆ ಅನುಗುಣವಾಗಿ ಅವರಿಗೆ ಬೇಕಾದಂಥ ಕ್ಯಾಲೋರಿಯ ಪ್ರಮಾಣಗಳು 1-1.5 ಲೀಟರ್ಷ್ಟು ನೀರು ಅವರಿಗೆ ಬೇಕಾಗುತ್ತೆ. ಆದರೆ ಬೇಸಿಗೆಯಲ್ಲಿ 1 ಲೀಟರ್ ಹೆಚ್ಚಿಗೆ ಕುಡಿಸಿದ್ರು ಒಳ್ಳೆಯದೇ. ಬೇಸಿಗೆ ಬಂತಂದ್ರೆ ಎಲ್ರಿಗೂ ಕಷ್ಟನೇ ಅಂತ ಹೇಳ್ಬೋದು. ಅದರಲ್ಲೂ ನವಜಾತ ಶಿಶುಗಳು ಮತ್ತು ಮಕ್ಕಳು ಬಹಳ ತೊಂದರೆಯನ್ನು ಅನುಭವಿಸ್ತವೆ. ಏಕೆಂದರೆ ಅವುಗಳಿಗೆ ತಮಗಾಗ್ತಿರೋಂಥ ತೊಂದರೆನ ಹೇಳ್ಕೊಳ್ಳೋದಿಕ್ಕೂ ಆಗೋದಿಲ್ಲ. ಇದರಿಂದ ಕಾರಣ ಇಲ್ದಂಗೆ ಅವು ಅಳ್ತವೆ, ಮತ್ತು ನಿದ್ರಾಹೀನತೆ ಆಗ್ತವ. ಅವು ನಿದ್ರಾಹೀನತೆ ಆಗೋದ್ರ ಜೊತೆಗೆ ನಮಗೂ ಸಹ ತಾಯಂದಿರಿಗೂ ಸಹ ನಿದ್ರಾಹೀನತೆ ಆಗ್ತವೆ. ಹೀಗಾಗಿ ಮಕ್ಕಳಿಗೆ ನಾವು ಮೆತ್ತಗಿರೋಂಥ ಗಂಜಿ ಇಲ್ಲದಂತಹ ಕಾಟನ್ನಿನ ಬಟ್ಟೆಗಳು ಬಹಳ ಆರಾಮದಾಯಕವಾಗಿರ್ತವು. ಯಾಕಂದರೆ ಹತ್ತಿ ಬಟ್ಟೆಗಳ ಯಾಕೆ ಅಂತಂದರೆ, ಹತ್ತಿ ಬಟ್ಟೆಗಳು ಆ ಬೆವರನ್ನು ಹೀರ್ಕೊಳ್ಳೋಂಥ ಒಂದು ಗುಣ ಇರೋದ್ರಿಂದ ಅವುಗಳ ಚರ್ಮಕ್ಕೆ ತಂಪನ್ನು ಕೊಡ್ತವೆ. ಅದೇ ನಾವು ಪಾಲಿಯೆಸ್ಟರ್ ಅಥವಾ ಟೆರ್ಲಿನ್ ಬಟ್ಟೆಗಳು ಅಥವಾ ಪಾಲಿಯೆಸ್ಟರ್ ಹಾಗೂ ಕಾಟನ್ ಎರಡು ಮಿಕ್ಸ್ ಇರುವಂಥ ಬಟ್ಟೆಗಳು, ಈ ಥರದ ಏನಾದರೂ ಬಟ್ಟೆಗಳು, ಕೃತಕ ಏನು ನೂಲಿನಿಂದ ಮಾಡಿದಂಥ ಬಟ್ಟೆಗಳು ಅಂತ ಏನು ಹೇಳ್ತೀವಿ, ಅವುಗಳನ್ನು ಹಾಕಿಡಿದ್ರೆ ಬಿಸಿಲಿನ ತಾಪದಿಂದ ಬಂದಂಥ ಆ ಬೆವರನ್ನು ಅವುಗಳಿಗೆ ಹೀರ್ಕೊಳ್ಳೋದಕ್ಕೆ ಆಗದೇನೆ ಆ ಬೆವರು ಅಲ್ಲೇ ಉಳಿದುಕೊಳ್ಳೋದ್ರಿಂದ ಚರ್ಮದ ಉರಿ ಆಗಿರಬಹುದು, ಹಾಗೆ ಬೆವರಿನ ವಾಸನೆ ಸಹ ಬರುತ್ತೆ. ಹಾಗೆ ಈ ಚರ್ಮದ ಮೇಲೆ ಬೆವರು ಉಳ್ಕೊಳ್ಳೋದ್ರಿಂದ ಆ ರ್ಯಾಷಸ್ ಅಂತಂದೇನು ಹೇಳ್ತೀವಿ ನಾವು, ಸ್ಕಿನ್ ರ್ಯಾಷಸ್ ಅಥವಾ ಸಣ್ಣ ಸಣ್ಣ ಗುಳ್ಳೆಗಳು ಮಕ್ಕಳಲ್ಲಿ ಕಂಡು ಬರ್ತವೆ. ಇದೆಲ್ಲ ಆಗಬಾರ್ದು ಅಂತಂದ್ರೆ ನಾವು ಹೆಚ್ಚು ಬೆಲೆ ಬಾಳೋ ಉಡುಪಿಗಿಂತ ಹಿತಕರವಾಗಿರುವಂತ ಬಟ್ಟೆಯನ್ನ ಹಾಕೋದು ಬಹಳ ಒಳ್ಳೆಯದು. ಅದರಲ್ಲೂ ಈಗ ಬೇಸಿಗೆ ಅಂದ ತಕ್ಷಣ ಮದುವೆ ಸೀಸನ್ ಅಂತ ಹೇಳ್ತೀವಿ. ಮಾರ್ಚ್ ಏಪ್ರಿಲ್ನಲ್ಲಿ ಮದುವೆಗಳು ಜಾಸ್ತಿ, ಎಲ್ಲರಿಗೂ ಹೆತ್ತವರಿಗೆ ತಮ್ಮ ಮಕ್ಕಳು ಚೆನ್ನಾಗಿ ಕಾಣಬೇಕು ಅನ್ನೋದು ಇದ್ದೇ ಇರುತ್ತೆ. ಪ್ರತಿಷ್ಠೆ ಗೌರವ, ನಾವು ಒಳ್ಳೆ ಬಟ್ಟೆ ಅಥವಾ ಕಾಸ್ಟ್ಲಿ ಬಟ್ಟೆ ಹಾಕೋದ್ರಿಂದ ಸಿಗುತ್ತೆ ಅನ್ನೋ ಒಂದು ಅವರಲ್ಲಿರುತ್ತೆ. ಹೀಗಾಗಿ ಏನ್ ಮಾಡ್ತಾರೆ, ಮಕ್ಕಳಿಗೆ ಇಷ್ಟವಿಲ್ಲದೆ ಇದ್ರು ಅಂದ್ರೆ ಅವರಿಗೆ ಕಿರಿಕಿರಿ ಆಗುವಂತ ಬಟ್ಟೆಗಳನ್ನ ಆ ಮಕ್ಕಳಿಗೆ ಹಾಕಿಬಿಡ್ತಾರೆ. ಇದರಿಂದ ಅಲ್ಲದೆ ಕಾಟನ್ ಬಟ್ಟೆಗಳನ್ನ ಹಾಕೋ ಬದಲಾಗಿ ಈ ನೆಟ್ ಇರುವಂತ ಬಟ್ಟೆಗಳು, ಪಾಲಿಸ್ಟರ್ ಬಟ್ಟೆಗಳು, ಈ ತರದ ಬಟ್ಟೆಗಳನ್ನೆಲ್ಲ, ಅದರಲ್ಲೂ ಹಳ್ಳಿ ಊರುಗಳಿಗೆ ಹೋದಾಗ ಬಹಳ ಒಂದು ಕಿರಿಕಿರಿ ಉಂಟು ಮಾಡುವಂತ ಬಟ್ಟೆಗಳನ್ನ ಹೆಣ್ಮಕ್ಳು ಮಕ್ಕಳಿಗೆ ಹಾಕ್ತಾರೆ. ಇದರಿಂದ ಈ ರ್ಯಾಷಸ್ ಪ್ರಾಬ್ಲಮ್ ಹಾಗೇನೆ ಮಕ್ಕಳು ಕಿರಿಕಿರಿ ಮಾಡೋದು ಹೆಚ್ಚಿಗೆ ಆಗುತ್ತೆ. ಈ ನವಜಾತ ಶಿಶುಗಳಿಗೆ ಡಾಕ್ಟರ್ಗಳು ಏನ್ ಹೇಳ್ತಾರೆ, ಹುಟ್ಟಿದ ತಕ್ಷಣ ಮಗುವಿಗೆ ಚೆನ್ನಾಗಿ ಬಟ್ಟೆಯಲ್ಲಿ ಸುತ್ತಿ ಇಡಿ ಮಕ್ಕಳನ್ನ, ಯಾಕಂದ್ರೆ ತಾಯಿ ಗರ್ಭದಲ್ಲಿ ಅದು ಬೆಚ್ಚಗಿರುತ್ತೆ, ಹೊರಗಡೆ ಬಂದ ಮೇಲೂ ಅದು ಬೆಚ್ಚಗಿರಬೇಕು, 1 ವಾರ 15 ದಿನ ಅಂತೂ ಅದನ್ನು ಸುತ್ತೆ ಇಡಬೇಕು ಅನ್ನೋದನ್ನ ವೈದ್ಯರು ಹೇಳ್ತಾರೆ. ಮುಂಚೆಯವರೆಲ್ಲ ಕಾಟನ್ ಬಟ್ಟೆಗಳನ್ನ, ಸೀರೆಗಳನ್ನ, ಅದರಲ್ಲೂ ನಮ್ಮ ಈ ಅಜ್ಜಂದಿರೆಲ್ಲ ಕಾಟನ್ ಸೀರೆಗಳನ್ನ ಉಟ್ಕೊಂತಾ ಇದ್ರು. ಹಿಂಗಾಗಿ ನಮ್ಗೆ ಸುಲಭವಾಗಿ ಕಾಟನ್ ಸೀರೆಗಳು ಸಿಗ್ತಾ ಇದ್ವು. ಮತ್ತೆ ಈ ಲುಂಗಿಗಳು ಅವೆಲ್ಲಾನು ಅವರು ದುಪ್ಪಟಿ ಮಾಡಿ ಹೊಲ್ದು ಇಡ್ತಾ ಇದ್ರು. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಕುಂಚಿಗೆ ಅಭ್ಯಾಸ ಇನ್ನೂ ಹಳ್ಳಿಗಳಲ್ಲಿದೆ, ಆದ್ರೆ ಕಾಟನ್ ಬಟ್ಟೆಯನ್ನ ಬಳಸ್ತಾ ಇಲ್ಲ. ಈ ಪಾಲಿಸ್ಟರ್ ಬಟ್ಟೆಗಳು, ಕೃತಕ ನೂಲಿನ ಬಟ್ಟೆಗಳು ಅಂತ ಏನು ಹೇಳ್ತೀವಲ್ಲ, ನೈಸರ್ಗಿಕ ನೂಲಲ್ಲ, ಕೃತಕ ನೂಲಿನ ಬಟ್ಟೆಗಳನ್ನ ಬಳಸ್ತಾರ, ಅದು ಮಕ್ಕಳ ಚರ್ಮಕ್ಕೆ ಒಳ್ಳೇದಲ್ಲ. ಕುಂಚಿಗೆ ಬಹಳ ಒಳ್ಳೇದು ಕುಂಚಿಗೆ ಕಾಟನ್ ಬಟ್ಟೆಯಿಂದ ಹೊಲಿದ್ರೆ ಮಾತ್ರ, ಅದೇ ನಾವು ಪಾಲಿಸ್ಟರ್ ಬಟ್ಟೆಯಿಂದ ಹೊಲಿದ್ರೆ ಅದು ಒಳ್ಳೇದಲ್ಲ. ಹಿಂಗಾಗಿ ನಾವು ಆದಷ್ಟು, ಯಾಕಂದ್ರೆ ಹೆಣ್ಮಕ್ಳು ಬಹಳ ಜನ ನೋಡ್ತೀವಿ ನಾವು ಕೂಲಿಗೆ ಹೋಗೋ ಹೆಣ್ಮಕ್ಳ ಅಂತೇಳಿ ಪಾಲಿಸ್ಟರ್ ಸೀರೆಗಳನ್ನ ನೋಡ್ಕೊಂಡು ಯಾರು ಕಾಟನ್ ಬಟ್ಟೆಗಳನ್ನ ಹಾಕೊಳ್ಳೋದೇ ಇಲ್ಲ. ಅವ್ರ ದೇಹಕ್ಕೂ ಬರೀ ಮಕ್ಕಳ ದೇಹಕ್ಕಷ್ಟೇ ಅಲ್ಲ, ಅವ್ರ ದೇಹಕ್ಕೂ ಅದು ಹಾನಿಕರನ ಅಂತ ಹೇಳ್ಬೋದು. ಶೆಕೆ ಆಗತ್ತೆ, ಆದ್ರೆ ಆ ಶೆಕೆಯನ್ನು ನಾವು ಹೆಂಗೆ ತಡೆಗಟ್ಟಬೇಕು ಸ್ವಲ್ಪ ಪ್ರಮಾಣದಲ್ಲಿ ಅಂದ್ರೆ ನಾವು ಕಾಟನ್ ಬಟ್ಟೆಗಳನ್ನ ಹಾಕೋದ್ರ ಮುಖಾಂತರ. ಮುಂಚೆ ಎಲ್ಲ ನಾನು ಹೇಳ್ದಂಗೆ ಇಳಕಲ್ ಸೀರೆ ಕಾಟನ್ ಸೀರೆಗಳನ್ನ ಉಟ್ಕೊಂತಾ ಇದ್ರು, ಈಗ ಆ ಅಭ್ಯಾಸನೂ ಕೆಲವರಲ್ಲಿ ಕಡಿಮೆ ಆಗಿಬಿಟ್ಟಿದೆ. ಯಾವುದೋ ಒಂದು ಹಳ್ಳಿಗಳಲ್ಲಿ ಮಾತ್ರ ನಾವು ಆ ರೀತಿ ನೋಡ್ತೀವಿ. ಈಗ ನವಜಾತ ಶಿಶು ಅಂತ ಬಂದಾಗ ಮಕ್ಕಳಿಗೆ ನಾವು ಅತೀ ದಪ್ಪನೆಯ ಹೊದಿಕೆಯನ್ನು, ಬೇಸಿಗೆಯಲ್ಲಿ ಚಳಿಗಾಲದಲ್ಲಿ ಹೊಚ್ಚಬೇಕು, ಆದರೆ ಬೇಸಿಗೆಯಲ್ಲಿ ಅತೀ ದಪ್ಪನೆಯ ಹೊದಿಕೆಯನ್ನು ಹೊಚ್ಚೋದು ಬೇಡ. ಕಾಟನ್ ಬಟ್ಟೆಯಲ್ಲಿ ಆ ಮಕ್ಕಳನ್ನ ಸುತ್ತಿದ್ರೆ ಸಾಕು ನವಜಾತ ಶಿಶುಗಳನ್ನು. ಹಾಗೆಯೇ ಎಲ್ಲಾದರೂ ನಾವು ಬಸ್ಗಳಲ್ಲೆಲ್ಲ ಮಕ್ಕಳನ್ನ ಎತ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತೀವಿ, ಮೊದಲೇ ಬೆವರು ಇಳಿಸುವಂಥ ಬಿಸಿಲಿರುತ್ತೆ,

ಆ ಕಮೋಡುಗಳನ್ನ ಅದರ ಮೇಲೆ ಕೂಡಿಸಿ ಮಕ್ಕಳಿಗೆ ನಾವು ಹೇಗೆ ಮಲಮೂತ್ರ ವಿಸರ್ಜನೆ ಮಾಡಬೇಕು ಅನ್ನೋದು, ಹಾಗೇನೆ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ನಾವು ಟಾಯ್ಲೆಟ್ ರೂಮಿಗೆ ಕರ್ಕೊಂಡು ಹೋಗಿಬಿಟ್ಟು ಅವುಗಳಿಗೆ ಮಲಮೂತ್ರ ವಿಸರ್ಜನೆ ಮಾಡಿಸೋದು, ಇವೆಲ್ಲ ಒಳ್ಳೆ ಅಭ್ಯಾಸಗಳು. ನಾವೇನು ಮಾಡ್ತೀವಿ, ಕೆಲವೊಬ್ರು ಡೈಪರನ್ನು ಹಾಕ್ಬಿಟ್ಟು ಅದರಲ್ಲೇ ಮಾಡುತ್ತೆ ಬಿಡು ಆಮೇಲೆ ಕ್ಲೀನ್ ಮಾಡೋಣ ಅನ್ನೋ ಒಂದು ಮನೋಭಾವನೆ ಇರೋಂಥ ಹೆಣ್ಮಕ್ಳು ಇರ್ತಾರೆ. ಅದು ತಪ್ಪು. ನೀವು ಹೇಳಿದ ಹಾಗೆ ಮಕ್ಕಳಲ್ಲಿ ಅದೇ ಅಭ್ಯಾಸ ಆಗ್ಬಿಡುತ್ತೆ. ಹೀಗಾಗಿ ಮಕ್ಕಳಿಗೆ ಟಾಯ್ಲೆಟ್ ಟ್ರೈನಿಂಗೇ ಆಗೋದಿಲ್ಲ ಅಂತ. ನಾವು ಮಕ್ಕಳಿಗೆ ಸಡಿಲವಾದಂಥ ಬಟ್ಟೆಗಳು, ನಿಟ್ಟೆಡ್ ಹತ್ತಿ ಬಟ್ಟೆಗಳನ್ನು ನಾವು ಬಳಸೋದು ಸೂಕ್ತ ಅಂತ ಹೇಳ್ಬೋದು. ಹಾಗೆ ಸೀಮ್ಲೆಸ್, ಸೀಮ್ ಇಲ್ಲದೇ ಇರೋಂಥ, ಸೀಮ್ ಅಂತಂದರೆ ನಾವೇನು ದಂಡಿಗೆ ಹೊಲ್ದಿರ್ತೀವಲ್ಲ ಅದು ಇಲ್ಲದೇ ಇರೋಂಥ ಬಟ್ಟೆಗಳು ನಮಗೆ ದೊರಕ್ತವು. ಯಾಕಂದರೆ ಅವು ಹೆಚ್ಚಿನ ಒಂದು ಸೀಮನ್ನು ಬಿಟ್ಟಾಗೂ ಸಹ ಮಕ್ಕಳಿಗೆ ಇರಿಟೇಷನ್ ಒಂದು ತೊಂದರೆ ಆಗಬಹುದು. ಹಾಗೆ ಒರಟಾದ ಲೇಸ್ಗಳಿರೋಂಥವು ಮತ್ತು ದೊಡ್ಡ ದೊಡ್ಡ ಬಟನ್ಗಳಿರುವಂಥವು, ಅಲಂಕಾರಿಕ ಬೋಗಳಿರುವಂಥವು, ಇವೆಲ್ಲ ಇಲ್ಲದೇ ಸರಳವಾಗಿರುವಂಥ ಬಟ್ಟೆಗಳು ಇದ್ರೆ ಒಳ್ಳೇದು. ಯಾಕಂದ್ರೆ ಮಕ್ಕಳು ರಜೆ ಸಮಯದಲ್ಲಿ ಹೆಚ್ಚಿನ ಸಮಯವನ್ನು ಅವರು ಆಡೋದ್ರಲ್ಲಿನೇ ಕಳೆದ್ಬಿಡ್ತಾರೆ. ಆಡಬೇಕಾದ್ರೆ ಅವರಿಗೆ ಸಡಿಲವಾದಂಥ ಬಟ್ಟೆಗಳು ಸೂಕ್ತ ಅಂತ ಹೇಳ್ಬೋದು. ಬಿಗಿಯಾದ ಬಟ್ಟೆಗಳು, ಎತ್ತರದ ಕೊರಳಿರುವಂಥ ಬಟ್ಟೆಗಳು, ಉದ್ದನೆ ತೋಳಿರುವಂಥ ಬಟ್ಟೆಗಳು ಅವರಿಗೆ ಬೇಸಿಗೆಯಲ್ಲಿ ಸೂಕ್ತ ಅಲ್ಲ ಅಂತ ಹೇಳ್ಬೋದು. ಸೆಕೆನೂ ಹೆಚ್ಚಿಗೆ ಆಗುತ್ತೆ ಮಕ್ಕಳಲ್ಲಿ, ಆಟ ಆಡೋದಕ್ಕೂ ಸಹ ತೊಂದರೆ ಆಗುತ್ತೆ. ಅಲ್ಲದೇ ಮಿಶ್ರ ನೂಲಿನ ಬಟ್ಟೆಗಳು ಅಥವಾ ರಾಸಾಯನಿಕ ಅಥವಾ ಏನೇನು ಕೃತಕ ನೂಲಿನ ಬಳಸ್ತಕ್ಕಂಥ ಬಟ್ಟೆಗಳನ್ನು ಅವರೇನಾದರೂ ಹಾಕೋ ಹಾಗಿದ್ರೆ ಅವರ ಒಳ ಉಡುಪುಗಳು ಒಂದು ಹತ್ತಿ ಬಟ್ಟೆಯವಾಗಿದ್ದರೆ ಒಳ್ಳೆಯದು ಅಂತ ಹೇಳಿ. ಅಂದರೆ ಬನಿಯನ್ಗಳು ಅಥವಾ ನಿಕ್ಕರ್ಗಳು ಏನು ಹಾಕ್ತೀವಿ ಮಕ್ಕಳಿಗೆ ಅವು ಕಾಟನ್ನಿನವು ಆಗಿರಲೇಬೇಕು. ನಾವೇನಾದರೂ ಪಾಲಿಸ್ಟರ್ ಬಟ್ಟೆಯಿಂದ ಮಾಡತಕ್ಕಂಥ ಹಾಕಿದರೆ ಮಕ್ಕಳಲ್ಲಿ ರ್ಯಾಷಸ್ ಆಗುವಂಥ ಒಂದು ಸಂಭವನೀಯತೆ ಜಾಸ್ತಿ ಇರುತ್ತೆ. ಹಾಗೆ ಅವರಿಗೆ ಅತಿ ಉದ್ದನೆ ಇರುವಂತ ಬಟ್ಟೆಗಳು, ಲಂಗಗಳು ಆ ಥರದ್ದೆಲ್ಲನೂ ಹಾಕೋದು ಸೂಕ್ತ ಅಲ್ಲ ಅಂತ ಹೇಳ್ಬೋದು. ಅವು ಹತ್ತೋದು ಇಳಿಯೋದು ಎಲ್ಲ ಮಾಡ್ತಾ ಇರತ್ತೆ ಮಕ್ಕಳು. ಎಲ್ಲಾದರೂ ಕಾಲಲ್ಲಿ ಸಿಕ್ಕಾಕೊಂಡು ಎಡವಿ ಬಿದ್ದು ಏನಾದರೂ ಮಾಡ್ಕೊಳ್ಳೋ ಅಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ಆದಷ್ಟು ನಾವು ಎಲೈನ್ ಫ್ರಾಕ್ಗಳಂತೀವಿ, ಟೀ ಶರ್ಟ್ಗಳಂತೀವಿ, ಪ್ಯಾಂಟ್ಗಳಂತೀವಿ, ಅಂಥವು ಮಕ್ಕಳಿಗೆ ಆರಾಮದಾಯಕವಾಗಿರ್ತವು. ಹಾಗೇನೆ ಉಡುಪಿನಲ್ಲಿ ಜೇಬು ಇದ್ರೆ ಒಳ್ಳೆಯದು. ಒಂದು ಕರವಸ್ತ್ರನಾದ್ರಲ್ಲಿ ಇಟ್ಟುಬಿಟ್ರೆ ಮಕ್ಕಳಿಗೆ ಸೆಕೆ ಆದರೆ ಅವು ಒರೆಸ್ಕೊಳ್ಳುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಬೇಸಿಗೆ ಕಾಲದಲ್ಲಿ ಮಕ್ಕಳ ಕಾಳಜಿಯನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅನ್ನುವ ವಿಷಯವಾಗಿ ಈವರೆಗೆ ಮಾಹಿತಿ ನೀಡಿದವರು ಆಹಾರ ತಜ್ಞರಾದ ಡಾಕ್ಟರ್ ಶಿಲ್ಪಾ ಅವರು. ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು, ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ. ಬೀಡಿಯೇ ಆಗಲಿ ಸಿಗರೇಟ್ ಆಗಲಿ, ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ. ರಮಣ, ರಮಣ, ಏನ್ ನಿಂತ್ಕೊಂಡಿದೀಯ? ಬಾ ಬಾ, ಗಾಡಿ ಪಾಳಾಯ್ ಪೋಪಕ್ ನೀಡಲ್ಲ. ರಮಣ, ನಿಮ್ ಮನೇಲಿ ಡ್ರಾಪ್ ಮಾಡ್ತೀನಿ ಬಾ ರಮಣ. ಇಲ್ಲ ಬೇಡ ಬೇಡಪ್ಪ. ಏ ಬಾ, ಏನ್ ನಾನು ನೀನ್ ಓದ್ಕೊಂಡು ಹೋಯ್ತಿನ? ದಮ್ಮಯ ಬೇಡ. ಏ ಬಾ, ನಾನು ನಾಲ್ಕು ದಿನ ಬದುಕಬೇಕು, ಕುಡ್ದು ಡ್ರೈವ್ ಮಾಡಬೇಡ ಅಂದ್ರೆ ನೀನ್ ಎಲ್ಲಿ ಕೇಳ್ತೀನಿ? ಕುಡ್ದಿಲ್ಲ ರಮಣ್ಣ, ಕುಡ್ದು ನೋಡ. ಕುಡಿದು ವಾಹನ ಚಲಾಯಿಸದಿರಿ. ಕುಡಿತದೊಂದಿಗಿನ ಪಯಣ ಸಾವಿರ ಸಮಸ್ಯೆಗಳಿಗೆ ಆಹ್ವಾನ. ಹಲೋ, ಹಲೋ, ಹಲೋ, ಡ್ರೈವ್ ಮಾಡ್ತಾ ಇದ್ದೀರಾ? ಹಲೋ, ಮಾತಾಡಿ, ಪರವಾಗಿಲ್ಲ. ಯಾಕೆ ಸುಮ್ಮನೆ ರಿಸ್ಕ್? ಗಾಡಿನ ಸೈಡಿಗೆ ನಿಲ್ಲಿಸಿ ಮತ್ತೆ ಮಾತಾಡಿ. ದ್ವಿಚಕ್ರ ಹಾಗೂ ಮೋಟಾರ್ ವಾಹನಗಳನ್ನು ಚಾಲನೆ ಮಾಡುವಾಗ ಚಾಲಕರು ಮೊಬೈಲ್ ಬಳಸುವುದು ಕಾನೂನಿನ ಉಲ್ಲಂಘನೆ. ವಾಹನ ಚಾಲನೆ ಮಾಡುತ್ತಾ ಮೊಬೈಲ್ ಬಳಸಬೇಡಿ ಎಂಬ ಕಾನೂನು ನಮ್ಮ ಒಳ್ಳೆಯದಕ್ಕೆ. ಹುಟ್ಟು ಹುಟ್ಟು, ಜಾಗ್ರತೆ ಜಾಗ್ರತೆ. ಏನಮ್ಮ ರಸ್ತೆ, ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಇರೋದಾ? ಮಕ್ಕಳ ಸುರಕ್ಷತೆ ಪೋಷಕರ ಹೊಣೆ. ವಾಹನ ದಟ್ಟಣೆಯುಳ್ಳ ರಸ್ತೆ ಮಕ್ಕಳ ಆಟದ ಅಂಗಣವಲ್ಲ. ಈಗ ಕೃಷಿ ಗೀತೆಗಳು. ಹೋಗೋಣ ಬರ್ತೀಯ ಚಂದಿರ ನೆಡೆಗೆ ಚಂದಿರ ನೆಡೆಗೆ ಕಾಲದಲ್ಲಿ ಹೇಗಿಲ್ಲು ನಲಿಯುತ್ತ ಉಳುತ್ತಿತ್ತು ಒಂದಾ

ಚಿನ್ಮಯ ರುಪೇ ಕೊಲೆ ಚಿನ್ಮಯ